ಇಂದಿನ ಕಿಸನವಾಣಿ ಕಾರ್ಯಕ್ರಮದಲ್ಲಿ ಕೇಳೋಣ ಮೊದಲಿಗೆ ಸಾವಯವ ಮತ್ತು ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಖಣಿಕಿ ಗ್ರಾಮದ ಯುವ ಪ್ರಗತಿಪರ ರೈತರಾದ ಗುರುಪಾದಯ್ಯ ರೇವಣಸಿದ್ದ ಗುರುಸ್ವಾಮಿ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಸಿದರ ಎನ್ ಸಾಳಂಕೆ. ಮಣ್ಣಿನ ಮಗ ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಖಾಕಂಡ್ಕಿ ಗ್ರಾಮದ ಯುವ ಪ್ರಗತಿಪರ ರೈತರಾದ ಗುರುಪಾದಯ್ಯ ರೇವಣಸಿದ್ದ ಗುರುಸ್ವಾಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರ ಎನ್ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಾವು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಕಂಡ್ಕಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಒಬ್ಬರು ವಿಶೇಷ ಯುವ ಪ್ರಗತಿಪರ ರೈತರಿದ್ದಾರೆ, ಗುರುಪಾದಯ್ಯ ರೇವಣಸಿದ್ದ ಗುರುಸ್ವಾಮಿ ಅಂತೇಳಿ. ಇವರು ಸಾವಯವ ಮತ್ತು ಸಮಗ್ರ ಕೃಷಿಯನ್ನು ಮಾಡಿ ಆದಾಯವನ್ನ ಪಡಿತಾ ಇದ್ದಾರೆ. ಇವ್ರ ತೋಟ ಕಾಕಂಡ್ಕಿಯಿಂದ ಉಪ್ಪಲ್ದಿನಿ ಹೋಗುವಂತಹ ರಸ್ತೆಯಲ್ಲಿ ಐತಿ. ಇದು ನೋಡಾಕ ಬಹಳ ಸುಂದರವಾಗೈತಿ. ಇವರು ಕಬ್ಬು, ದ್ರಾಕ್ಷಿ, ಕಲ್ಲಂಗಡಿ, ಈರುಳ್ಳಿ, ಮೆಣಸಿನಕಾಯಿ, ಮೆಕ್ಕೆಜೋಳ ಮತ್ತು ಇನ್ನೂ ಅನೇಕ ಬೆಳೆಗಳನ್ನು ಬೆಳೆದ ಇವರು ಆದಾಯವನ್ನು ಪಡಿತಾ ಇದ್ದಾರೆ. ಇವರು ಆಡು ಸಾಕಾಣಿಕೆಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸಿ ಅವರ ಕೃಷಿ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣಂತ. ಗುರುಪಾದಯ್ಯ ರೇವಣಸಿದ್ದ ಗುರುಸ್ವಾಮಿ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಗುರುಪಾದಯ್ಯ ಅವರೇ, ತಮ್ಮ ಹೊಲ ಎಷ್ಟೈತ್ರಿ? 8 ಎಕರೆ 20 ಗುಂಟೆ ಐತಿ ಸರ್. ತಾವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ? ಒಂದು 30 ವರ್ಷದಿಂದ ಮಾಡ್ತೀವಿ ಸರ್. 30 ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಮಾಡ್ತೀವಿ ಸರ್. ಅದೇ ರೀತಿ ತಮ್ಮ ಈ ಕೃಷಿ ಅನುಭವದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀರಿ? ಫಸ್ಟ್ಗೆ ಸರ್ ದ್ರಾಕ್ಷಿ, ನೆಕ್ಸ್ಟ್ ಕಲ್ಲಂಗಡಿ, ಉಳ್ಳಾಗಡ್ಡಿ, ಕಬ್ಬ, ಮೆಕ್ಕೆಜೋಳ, ಮೆಣಸಿಗಿಡ ಮತ್ತು ಸಣ್ಣ ಸಣ್ಣ ಮತ್ತು ಬೇರೆ ಅವು ಇವು ಮಾಡ್ತೀವಿ ಸರ್. ಅಷ್ಟು ಅಂದ್ರೆ ತಾವು ಸಮಗ್ರ ಕೃಷಿಯನ್ನು ಮಾಡಿ ಆದಾಯವನ್ನು ಪಡಿತಾ ಇದ್ದೀರಿ ಅಂತ ಹೇಳ್ಬೋದು. ಪಡಿತೀವಿ ಸರ್. ಅದೇ ರೀತಿ ಇವು ದ್ರಾಕ್ಷಿಯನ್ನು ತಾವು ಬೆಳೀತಾ ಇದ್ದೀನಿ ಅಂತ ಹೇಳಿದ್ರಿ. ತಾವು 8 ಎಕರೆದಲ್ಲಿ ದ್ರಾಕ್ಷಿನ ಬೆಳೆದ್ರಿ? ದ್ರಾಕ್ಷಿ ನಮ್ಮ ಬಾಗ್ನಲ್ಲಿ 2 ಎಕರೆ ಮಾಡಿವಿ ಸರ್. ಅದು ಥಾಮ್ಸಂಗ್ ಅಂತ ಹಚ್ಚಿ ಸರ್. ಅದು ಥಾಮ್ಸನ್? ಹಾಂ. ಸೈಜ್ ಏನ ಸರ್, ನಾವು ಹಚ್ಚೋ ಹೊತ್ತಿನಾಗ 11-5 ಇಟ್ಟಿವ್ರಿ ಸರ್. ಅವಾಗ ಈಗ 10 ವರ್ಷದ ದ್ರಾಕ್ಷಿ ಹಚ್ಚಿವ್ರಿ ನಾವು. ಈಗ ಅದರಲ್ಲೇ ಚಲೋ ಐತೆ ಸರ್. ವರ್ಷ ಏನಿಲ್ಲ ಅಂದ್ರೆ ಒಂದು 15 ಲಕ್ಷ ಇನ್ಕಮ್ ತಕ್ಕೊತ ಹೊಂಟಿವಿ ಸರ್. ಥಾಮ್ಸಂಗ್ದಿಂದ ನಮ್ಗೆ ಅನುಕೂಲ ಐತೆ ಸರ್. ಅದು ಮಾರ್ಕೆಟ್ ಮಾಡಲ್ಲ ನಾವು, ಮೊನಕ ಮಾಡ್ತೀವಿ ಹೆಚ್ಚು ನಾವು ಜಾಸ್ತಿ ಸರ್. ಅಂದ್ರೆ ತಾವು ಈ ಥಾಮ್ಸನ್ ದ್ರಾಕ್ಷಿನ ಬೆಳೆದ ತಾವು ದ್ರಾಕ್ಷಿ ಕಾಯನ್ನ ಮಾರಾಟ ಮಾಡಂಗಿಲ್ಲ, ಅದ್ರ ಮೊಣಕನ ಮಾಡ್ತೀವಿ. ಮೊಣಕ ಮಾಡ್ತೀವಿ ಸರ್. ಈಗ ತಾವು ಸಾಲಿನಿಂದ ಸಾಲಿಗೆ 11 ಫೂಟ ಮತ್ತೆ ಅಗಿಯಿಂದ ಅಗಿಗೆ 5 ಫೂಟ ಅಂತರವನ್ನ ಇಟ್ಟಿನಂತ ಹೇಳಿದ್ರಿ. ಅದನ್ನ ತಾವು ಮೊದಲು ಸ್ಟಾರ್ಟಿಂಗ್ ಬೆಳೆಯನ್ನ ಹಚ್ಚುವ ಟೈಮಲ್ಲಿ ನೆಲವನ್ನ ಯಾವ ತರ ತಾವು ರೆಡಿ ಮಾಡ್ಕೊಂಡ್ರಿ? ನೆಲ ನೋಡಿ ಸರ್, ಅದು ನಮ್ದೊಂದು ಸ್ವಲ್ಪ ಬೆಕ್ಕಿನ ಮೋತಿ ಕಲ್ಲಿನ ಟೈಪ್ ಇತ್ತು. JCP 3 ಫೂಟ್ ಹರಿ ಹೊಡ್ಕೊಂತ ಹೋಗಿ ಹೊಳೆ ಅದ ಮಣ್ಣು ಅದ ಹರಿಯಾಗಿ ತುಂಬಿ ಡ್ಯಾರೇಜ್ ತಂದು ಹಚ್ಕೊಂಡು ಆಮ್ಯಾಗ ಮ್ಯಾಗ ಥಾಮ್ಸಂಗ್ ಕಲಂ ಕಟ್ಕೊಂಡೆ ಸರ್. ಅದನ್ನ ಕಟ್ಕೊಂಡು ಅದನ್ನ ಈಗ ಅದರಿಂದ ಈಗ ಅನುಕೂಲ ಐತೆ ಸರ್. ಏನು ತೊಂದರೆ ಇಲ್ಲ. ನಮ್ಗೆ ಯಾವಾಗಿದ್ರು ರೊಕ್ಕ ಮೊಣಕಿಂದ ಚಲೋ ಅನಿಸೈತಿ ಅದನ್ನ ಮಾಡ್ಕೊತ ಬಂದ್ವಿ ಸರ್. ತಾವು ಚಾಟ್ನಿನ ಯಾವ ಟೈಮಲ್ಲಿ ಮಾಡ್ತೀರಿ? ಈ 3ನೇ ತಿಂಗಳದಾಗಿ ಮಾಡ್ತೀವಿ ಸರ್. ಮುಂದೇನೈತೆ 10ನೇ ತಿಂಗಳದಾಗ ಮಾಡ್ತೀವಿ ಸರ್ ಕಾಯಿ ಚಟ್ನಿ. ಅಂದ್ರೆ ವರ್ಷದಲ್ಲಿ 2 ಸರಿ ತಾವು ಚಟ್ನಿಯನ್ನು ಮಾಡ್ತಾ ಇದ್ರಿ? ಒಂದು ಮಾರ್ಚಲ್ಲಿ ಮತ್ತು ಒಂದು ಅಕ್ಟೋಬರ್ಲ್ಲಿ. ತಾವು ಈಗ ಈ ದ್ರಾಕ್ಷಿಯಲ್ಲಿ ಥಾಮ್ಸನ್ ತಳಿಯನ್ನ ಬೆಳಿತೀನಿ ಅಂತ ಹೇಳಿದ್ರಿ, ಇವುಗಳಿಗೆ ರೋಗಗಳು ಬರಬಹುದಲ್ಲ? ಹಾ, ಬರ್ತಾ ಸರ್, ರೋಗ ಬರ್ತಾವ್ರಿ, ಅದನ್ನೆಲ್ಲ ನಾವು ನೋಡ್ಕೋತೀವ್ರಿ. ಯಾವ್ಯಾವ ಬರ್ತಾರೆ? ಫಸ್ಟ್ಗೆ ನೋಡಿ ಸರ್, ಚಾಟ್ನಿ ಹೊಡೆದ್ಗಳೆ ಹೂ ಕರ್ಗುವಂತ ಪೊಸಿಷನ್ ಇರ್ತೈತ್ರಿ. ಆ ಟೈಮ್ದಾಗ ಹೂ ಕರ್ಗುವಂತ ಔಷಧ ಅವಾಗ ಸಿಂಪರಣೆ ಮಾಡ್ಕೋತೀವ್ರಿ. ನೆಕ್ಸ್ಟ್ ಏನೈತ್ರಿ, ಕರ್ಪ ಅಂತ ಹೇಳಿ ಚಾಲು ಆಕೈತ್ರಿ. ಅವಾಗ ರೋಕೋ ಅವಿ ಹೊಡ್ಕೋತೀವ್ರಿ. ರೋಕೋ ಮತ್ತೆ ಬೇರೆ ಬೇರೆ ಬರ್ತಾವ್ರಿ, ಹೊಸ ಹೊಸ ಹಂಗೆ ಅದನ್ನ ಹೊಡ್ಕೋತೀವ್ರಿ. ಮುಂದೆ ಅದು ನೆಕ್ಸ್ಟ್ ದಾವಣಿ ಬರ್ತೈತ್ರಿ. ದಾವಣಿಗೆ ಅದಕ್ಕೆ ಮೆಲೋಡಿ ಮತ್ತು ರೋಡೋಮಿಲ್ಲ ಇಂಥ ಹೊಡ್ಕೊಂಡು ಅದನ್ನು ಕಂಟ್ರೋಲ್ ಮಾಡ್ಕೋತೀವಿ ಸರ್. ಇವೆಲ್ಲ ಮಾಡ್ಕೋತೀರಿ. ಮತ್ತು ಮುಂದೇನೈತ್ರಿ, ಜಿಗಿ ಬದಲೋದು ಅವ್ರು ಕೋರೋದು ಹೊಡ್ಕೋತೀವ್ರಿ. ಎಲ್ಲ ಕಡೆ ಹಾಕಕ್ಕೆ ಸರ್ ಏನು ತೊಂದರೆ ಇಲ್ಲ. ರೋಗಿನ ಬದಲು ನಮ್ಗೆ ಇನ್ನೊತ್ತಕ್ಕೆ ಯಾವುದು ಟೆನ್ಷನ್ ಮಾಡ್ಕೊಂಡಿಲ್ರಿ. ಈ ದ್ರಾಕ್ಷಿಯಲ್ಲಿ ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಿ? ಕಳೆಗಳಿಗೆ ಸರ್ ನಾವು ನಮ್ಮ ಟ್ಯಾಕ್ಟ್ರ್ ಐತೆ ಸರ್, ಅದರಲ್ಲೇ ಹರ್ಕೋದು ಇದು ಮಾಡಿ ನಾವು ಎಲ್ಲ ಮನೆಯನ್ನಾರ ತಕೋತೀವಿ ಸರ್, ಸಾಲ ಸಾಲೆಲ್ಲ. ಈಗ ತಾವು ಮಣುಕನ್ನ ಮಾಡ್ತಾನೆ ಅಂತ ಹೇಳಿದ್ರಿ, ಮಣುಕನ್ನ ದ್ರಾಕ್ಷಿ ಕಟಾವ್ ಮಾಡಿ ಯಾವ ರೀತಿ ತಾವು ಅದನ್ನ ನಿರ್ವಹಣೆ ಮಾಡ್ಕೋತೀರಿ? ಸರ್ ನಮ್ದೊಂದು 150 ಫುಟ್ ಐತೆ ಸರ್. ಅದ 145 ದಿವ್ಸಕ್ಕೆ ಕಟಿಂಗ್ ಮಾಡ್ತೀವಿ ಸರ್. ಅದು ಹಸಿ ಮಾಲ ಕಟ್ ಮಾಡಿ ರ್ಯಾಕಿಗೆ ಹಾಕಿ ಅದಕ್ಕೆ ನಾವು ಏನು ಎದ್ದಾಗ ಡಿಪ್ಪಿಂಗ್ ಆಯಿಲ್ ಕೊಡ್ತಿಲ್ಲ ಸರ್. ಅದೇ ರೀತಿ ಅದಕ್ಕೂ ಮ್ಯಾಗ ಅಲ್ಲಿ ಹೊಡಿಬೇಕಾಗೈತಿ 3 ಸಲ. ಈಗ ಚಲೋ ಐತೆ ಸರ್. ಅಂಥವು 2 ರ್ಯಾಕ್ ತುಂಬ 150 ಫುಟ್ನು. ನಮ್ಮ 1385 ಗಿಡ 2 ರ್ಯಾಕ್ ಅಂದ್ರೆ ಸರ್ ಏನೂ ಇಲ್ಲ ಅಂದ್ರೆ 8 ಟನ್ ಮನಕ್ಕೆ ಸರ್ ನಮ್ದು. ಚಲೋ ಐತಿ ಸರ್. ಒಂದು ಎಕರೆಗೆ ಎಷ್ಟು ಇಳುವರಿ ಬರ್ತೈತ್ರಿ? ಒಂದು ಎಕರೆಗೆ ನೋಡಿ ಸರ್ ನಾನು 4 ಟನ್ ತಕ್ಕ ತೆಗಿತೀರಿ ಸರ್. ನಮ್ದು ಪೋಣೆ 2 ಎಕರೆ ಆಕೈತಿ ಸರ್. ಇದು ಒಂದು 8 ಟನ್ ಮನುಗೆ ತೆಗಿತೀವಿ ಅಂದ್ರೆ ಒಟ್ಟು ಎಕರೆಗೆ 4 ಟನ್ ಅಂತೂ ಆರಾಮ ತೆಗಿತೀವಿ ಸರ್. ಏನು ಟೆನ್ಷನ್ ಇಲ್ಲ, ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗೈತೆ ಸರ್. ಅದೇ ರೀತಿ ತಾವು ಕಲ್ಲಂಗಡಿನ ಬೆಳೆದ ಅಂದ್ರೆ ಈ ಭಾಗದಲ್ಲಿ ಹೆಸರುವಾಸಿಯಾಗಿರಿ ಅಂತ ಕೇಳ್ಪಟ್ವಿ. ಈ ತಾವು ಕಲ್ಲಂಗಡಿಯನ್ನ ಯಾವ ತಳಿಯನ್ನು ಬೆಳೆದ್ರಿ, ಅದನ್ನ ಯಾವ ರೀತಿ ತಾವು ನಿರ್ವಹಣೆ ಮಾಡ್ತಾ ಇದ್ರಿ? ಸರ್ ಕಲ್ಲಂಗಡಿ ಈಗ ಹಚ್ಚಿದೀವ್ರಿ ಸರ್. ನಾವು ಅದನ್ನೇ ಮಾಡಿದೀವಿ ಸರ್. ಫಸ್ಟ್ಗೆ ನಾವು ಒಂದು 2 ವರ್ಷ ಹಾಕಿನಿ ಸರ್. ಅದು ಒಂದು ಸ್ವಲ್ಪ ಬೇಸರ ಆಯ್ತು. ಈ ಸಲ ಮತ್ತೆ ಏನು ಮಾಡಿ ಸರ್ ಅದನ್ನ ಮತ್ತೆ ತಲೆ ಹಚ್ಬೇಕಂತ ಹೇಳಿ ಬತ್ತು ಬರೋಣ. ನಾವು ಏನು ಮಾಡಿದ್ವಿ, ಎಲ್ಲ ಗಳೆ ನೆಗಲಿ ತಿರಿವಾಗದ ಆಮೇಲೆ ಕಟ್ರ ಹೊಡೆದು ಸಫೈ ಮಾಡಿ 6 ಫುಟಿನ ಸಾಲ ಬಿಟ್ಟು ಸರ್. ಬಿಟ್ಟು ಬಳಕ ಅದಕ್ಕೆ ಡ್ರಿಪ್ ಮಾಡಿ ಮಲ್ಚಿಂಗ್ ಪೇಪರ್ ಹಾಕಿ, ಇದು ಮಲ್ಚಿಂಗ್ ಪೇಪರ್ ಹಾಕಿತ ಮೊದಲು ಒಂದು ಸ್ವಲ್ಪ DAP ಮತ್ತು ಬೀನ್ ಹಿಂಡಿ ಇಂಥ ಒಂದಿಟ್ಟು 2-3 ಥರ ಕೂಡಿಸಿ ಒಂದು ಒಕ್ಕಂದ್ರಿ. ಮಲ್ಚಿಂಗ್ ಪೇಪರ್ ಹಾಕಿ ಡ್ರಿಪ್ ನೀರು ಕೊಟ್ಟೆ. ಮುಂದೆ 4 ದಿವಸ ಮ್ಯಾಗ ಆಗಿ ಹಚ್ಚಿ ಸರ್. ಹಚ್ಚಿದ ಬಳಿಕ ಮುಂದೆ ಒಂದು 20 ದಿವಸ ತಕ ಈ ಸಲ ತಂದಿತ್ತು ಸರ್. ಅಷ್ಟೊಂದು ಇದು ಆಗಿ ಇಂಪ್ರೂವ್ ಆಗಲಿಲ್ಲ. ಮುಂದೆ ಆಮೇಲೆ ಜೀವಾಮೃತ ಮಾಡಿದ್ವಿ ಸರ್. ಅದಕ್ಕೊಂದು ಈ ಕಡಲೆ ಹಿಟ್ಟ ಬೆಲ್ಲ ಆಮ್ಯಾಗ ರೀ ಗೋಮೂತ್ರ ಆಮ್ಯಾಗ ಸೆಗಣಿ ಆಮ್ಯಾಗ ಮಜ್ಜಿಗೆ ಒಂದು 15-20 ಲೀಟರ್ ಹಾಕಿರಿ. ಅದ್ರ ಜೋಡಿ ಟೇಮ್ ಎಕ್ಸ್ಟು ಅಂತ ಹೇಳಿ ಒಂದು ಇದು ಬರ್ತೈತೆ ಸರ್. ಅದು ಅದನ್ನ ಕೂಡಿಸಿ 2 ಕೆಜಿ ಹಾಕಿ ಅದನ್ನ ಕೊಟ್ಟಿಂದ ಸರ್ ಮುಂದೆ ಬೇಳೆ ಹೆಚ್ಚು ಕಡಿಮೆ ಓಡಿ ಸರ್. ಅಂದ ಕೈ ಬಿಟ್ಟಿದ ಕಲ್ಲಂಗಡಿ ಬತ್ ಸರ್. ಮುಂದೆ ಕಾಯಿ ಸೆಟ್ಟಿಂಗ್ ಆಗಿ ಎಲ್ಲ ಇದು ಆಗಿ 20 ರೂಪಾಯಿ ರೇಟ್ ಸಿಕ್ತು ಸರ್. 2-8 ಕೆಜಿ ತಕ ಮಾಲ ಸೈಜ್ ಬತ್ತರಿ. ಅದರಿಂದ ಅನುಕೂಲ ಆಯ್ತು ಸರ್. ಒಂದು 5 ಲಕ್ಷ ರೂಪಾಯಿ ಆಗಿತ್ತು ಸರ್ ಈ ಸಲ. ತಾವು ಯಾವ ತಳಿಯನ್ನು ಬೆಳೀತಿದ್ರಿ? ಸರ್ ಮ್ಯಾಕ್ಸ್ ತಳಿ ಅಂತ ಹೇಳಿ ಹಾಕಿದ್ದೀವ್ರಿ. ಅದು ಚಲೋ ಐತೆ ಸರ್. ಏನು ತೊಂದರೆ ಇಲ್ಲ ಸರ್. ಅದರಲ್ಲಿ ರೋಗಗಳು ಬರ್ತಾವಲ್ರಿ ಕಲ್ಲಂಗಡಿ ಒಳಗೆ, ಯಾವ ಥರ ಅದನ್ನು ನಿರ್ವಹಣೆ ಮಾಡ್ಕೊಂಡ್ರಿ? ಸರ್ ಸ್ಟಾರ್ಟಿಂಗ್ ಹಚ್ಚಿದ್ಗಳಿ ತ್ರಿಪ್ಸ್ ಅಂತ ಕಾಡ್ತೈತೆ ಸರ್. ಫಸ್ಟಿಗೆ ಅಗ್ಗಿ ಹಚ್ಚಿದೆ 2-3 ದಿವಸಕ್ಕೆ ಅಬಾಸಿನ್ ಅಂತ ಹೇಳಿ ಒಂದು ಔಷಧ ಐತೆ ಸರ್. ಅಬಾಸಿನ್ ಹೊಡ್ಕೋತೀವಿ ರೀ. ನೆಕ್ಸ್ಟ್ ಡೆಲಿಗೇಟ್ ಅಂತ ಹೊಡ್ಕೋತೀವಿ ರೀ, ತ್ರಿಪ್ಸ್ ಸಮಾನ್ ಸರ್. ಇದು ಮುಂದೇನೈತ್ರಿ, ಇಷ್ಟಾಗಿಂದ ವೈರಸ್ಗೆ ಒಂದು ಹೋಲ್ ಹೊಡಿ ಹುಳ್ದ ಅದು ಔಷಧ ಹೆಸರು ನೆನಪಿಲ್ಲ ಸರ್. ಅದು ನಮ್ಗೆ ಅದನ್ನೊಂದು ಹೊಡ್ಕೊಂಡೇವು ಅಂದ್ರೆ ವೈರಸ್ ಕಡಿಯಕ್ಕೆ ಆಕೈತೆ ಸರ್. ಕೆಳಗೆ ಅದಕ್ಕೂ ಜೀವಾಮೃತ ಮಾಡೀವ್ರಿ ಸರ್. ದ್ರಾಕ್ಷಿಗೆ ಹಂಗೆ ಮಾಡೀವ್ರಲ್ಲ, ಇದಕ್ಕೂ ಹಂಗೆ ಮಾಡೀವ್ರಿ. ಇದು ಕಲ್ಲಂಗಡಿಗೇನು ಇದಕ್ಕೂ ಜೀವಾಮೃತ ಮಾಡಿ ಇದಕ್ಕೂ ಕಡಲೆ ಹಿಟ್ಟ ಬೆಲ್ಲ ತತ್ತಿ ಮಜ್ಜಿಗ್ರಿ ಇವೆಲ್ಲ ಹಾಕಿ ಇದಕ್ಕೂ ಮಾಡೀವ್ರಿ ಸರ್. ಅದರಿಂದ ನಮ್ದು ಒಂದು ಸ್ವಲ್ಪ ಇಂಪ್ರೂವ್ ಆಗಿ ಸಲ ಚಲೋ ಆಗಿದೆ ಸರ್. ಅಂದ್ರೆ ಈಗ ತಾವು ಕಲ್ಲಂಗಡಿಯನ್ನ ರಾಸಾಯನಿಕದಲ್ಲಿ ಬೆಳೆದ್ರ ಸಾವಯವದಲ್ಲಿ ಬೆಳೆದ್ರ? ರಾಸಾಯನಿಕ ಅಂತ್ರ ಮ್ಯಾಗ ಸಿಂಪರಣೆ ಮಾಡ್ಬೇಕು ಸರ್. ಕೆಳಗು ಒಂದು ಸ್ವಲ್ಪ ಐಸೋಲ್ ಅಂತ ಹೇಳಿ ಬರ್ತದ ಸರ್, ಅವು ಕೊಡ್ಬೇಕಾಗತ್ತೆ 12-61 ಆಮ್ಯಾಗ 19-19 ರೀ ಆಮ್ಯಾಗ 0-8-34 ರೀ ಆಮ್ಯಾಗ ಲಾಸ್ಟಿಗೆ ಬಂದು SOP ಕೊಡಿ ಸರ್ 0-0-50 ಇಷ್ಟು ಕೊಟ್ಟರ ಮೇಲೆ ಬಂದೈತೆ ಸರ್. ಏನು ತೊಂದರೆ ಇಲ್ಲ, ಅದನ್ನು ಮಾಡ್ಬೇಕು ಸರ್. ಜೀವಾಮೃತ ಮಾಡಬೇಕು, ಎರಡೂ ಮಾಡಿದಾಗ ಒಂದು ಸ್ವಲ್ಪ ಇದು ಅಂದ್ರೆ ಸಂಪೂರ್ಣ ಸಾವಯವದಲ್ಲಿ ಮಾಡಿದ್ರೆ ಕಲ್ಲಂಗಡಿ ಬೆಳೆ ಬರಂಗಿಲ್ಲ ಅಂತ ಹೇಳ್ತಾ ಇದ್ರಿ? ಇಲ್ಲ ಸರ್, ಬರ್ತೈತಿ. ಅಂದ್ರೆ ಈ ರೋಗ ಅಟ್ಯಾಕ್ ಆಗೋದಕ್ಕಂತೂ ಇದು ಮಾಡಬೇಕು ಸರ್. ಕೆಳಗೆ ನಾವು 1 ವರ್ಷ ತಿಪ್ಪಿ ಗೊಬ್ಬರ ಹಾಕಿ ಮಾಡಿನಿ ಸರ್. ಬರ್ತೈತಿ, ಏನಾಗಂಗಿಲ್ಲ, ಸೈಜ್ ಬರ್ತೈತ್ರಿ. ಸ್ವಲ್ಪ ಟೈಮ್ ಜಾಸ್ತಿ ತೊಗೋತೈತಿ. ಇದು 60 ದಿವಸಕ್ಕೆ ಬರೋದು, ಅದು 75 ದಿವಸಕ್ಕೆ ಹೋಗೈತೆ ಸರ್. ಇಳುವರಿ ಹೆಂಗ್ರಿ ಎರಡರಲ್ಲಿ? ಒಂದು ಸ್ವಲ್ಪ ಇಳುವರಿ ಇದು ರಾಸಾಯನಿಕ ಕೊಡೋದ್ರಿಂದ ಒಂದು ಸ್ವಲ್ಪ ಇಳುವರಿ ಜಾಸ್ತಿ ಬರ್ತೈತ್ರಿ. ಒಂದು 10 ಟನ್ ಕಡಿಮೆ ಬರ್ತದೆ ಸರ್. 2 ಎಕರೆ ಟೋಟಲ್ ಜಮೀನಾಗ ಒಂದು 10 ಟನ್ ಕಡಿಮೆ ಬರ್ಬೋದು ತಿಪ್ಪಿ ಗೊಬ್ಬರ ಹಾಕ್ತೇವೆ ಸರ್. ಆದ್ರೆ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಸಾವಯವದಲ್ಲಿ ಮಾಡಿದ್ರೆ ಚೆನ್ನಾಗಿ ಬರ್ತದೆ? ಚೆನ್ನಾಗಿ ಬರ್ತದೆ ಸರ್, ಭಾರಿ ಚಲೋ ಸರ್. ನಾವು ಈಗ ಹೆಚ್ಚು ಕಡಿಮೆ ಮನೆಗೆ ಆದ್ರೂ ನಾವು ಈಗ ಅಂಗಡಿಯನ್ನೇ ಅನ್ನಿಸಲ್ಕೇತನಲ್ಲ ಸರ್. ನಾವೆಲ್ಲ ಸ್ವಂತ ಗಾಂಧಿಯನ್ನ ರೆಡಿ ಮಾಡಿಸ್ಕೊಂಡು ಬಂದ ತಿಂತೀವಿ ನಾವು. ಯಾಕಂದ್ರೆ ನಮಗೂ ಅದ್ರ ಮ್ಯಾಗ ಹೆಲ್ತ್ ಮ್ಯಾಗ ಕಾಳಜಿ ಮಾಡ್ಕೋತೀವಿ. ಅದೇ ರೀತಿ ನಿಮ್ಮ ಮಾತಿನಿಂದ ನಮ್ಗೆ ಅರ್ಥ ಆಗ್ತೈತಿ ಅಂದ್ರೆ ಸಾವಯವ ಮಾಡಿದ್ರೆ ಮನುಷ್ಯನ ಆರೋಗ್ಯ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ ತಾವು ಹೇಳ್ತಾ ಇದ್ರಿ. ಅದೇ ರೀತಿ ಈಗ ಅಂದ್ರೆ ನಾವು ಬೇರೆ ಎಲ್ಲ ಗ್ರಾಹಕರು ಬೇರೆ ಎಲ್ಲ ತಿಳ್ಕೊಂಡ ಆದ್ರೆ ತಾವು ಸಂಪೂರ್ಣ ಸಾವಯವದಲ್ಲಿ ಮಾಡಿದ್ರೆ ಚಲೋ ಅನಿಸ್ತಿದಿಲ್ಲ? ಮಾಡ್ಬೇಕಂತ ಮಾಡಿದ್ರೆ ಸರ್ ಒಂದು ಸ್ವಲ್ಪ ಈಗ ಅಷ್ಟು ಯಕದಮ್ ಸೆಟ್ ಆಗಲ್ಲ ಸರ್. ವರ್ಷ ಒಂದು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೋತ ಹೊಂಟಿವ್ರಿ. ಯಾಕಂದ್ರೆ ಒಮ್ಮೆ ಕಡಿಮೆ ಮಾಡೋಣ ನಮ್ಮ ಕೈನೂ ಕಟ್ಬಿಡ್ತಾರೆ ಸರ್ ಪೀಕ್. ಈ ವರ್ಷ ತಿಪ್ಪಿ ಗೊಬ್ಬರನ ಜಾಸ್ತಿ ಹಾಕೋತ ಹೋಗಿ ಈಗ 2-3 ಚೀಲ ರಾಸಾಯನಿಕ ಕೊಡ್ತಿದ್ರೆ ಈ ಸಲ ಒಂದು ಎರಡು ಬ್ಯಾಗ್ ಕೊಡಿದ್ರಿ, ಮುಂದಿನಕ್ಕೆ ಒಂದೇ ಬ್ಯಾಗ್ ಕೊಡಿದ್ರಿ, ಹಂಗೆ ನಮ್ದು ಹಿಂಗೆ ಮಾಡ್ಕೋತ ಹೊಂಟಿವಿ. ಕ್ರಮೇಣ ಕಡಿಮೆ ಮಾಡ್ಕೋತ ಹೋಗಿ ಅಲ್ಲಿಂದ ರಾಸಾಯನಿಕವನ್ನ ಬಿಟ್ಟು ಸಂಪೂರ್ಣ ಸಾವಯವ ಮಾಡ್ಬೇಕು ಅನ್ನೋಂತ ಅಭಿಪ್ರಾಯ ತಮ್ಮದೈತಿ. ಟ್ರೈ ಮಾಡಕ್ತಿ ಸರ್, ಅದನ್ನ ಮಾಡ್ಬೇಕಂತ ನಮಗೂ ಭಾಳ ಕಾಳಜಿ ಐತಿ ಸರ್. ಅದ್ರ ಯಾಕೆ ಭೂಮಿನ ಉಳಿಸ್ಕೋಬೇಕು ಸರ್. ನಾವು ಕಂಟಿನ್ಯೂ ಇದನ್ನ ಮಾಡಿದ ಭೂಮಿ ನಮ್ಗೆ ಕೈ ಸಿಗಂಗಿಲ್ಲ ಸರ್ ಮುಂದೆ. ಅದ್ರ ಸಂಬಂಧ ನಾವು ಒಂದು ಸ್ವಲ್ಪ ಅದನ್ನ ಇದು ಮಾಡ್ಬೇಕಂತ ಕಡಿಮೆ ಮಾಡಾಕ್ತೀವಿ. ಅಂದ್ರೆ ಭೂಮಿ ಉಳಿಬೇಕು, ಮುಂದಿನ ಪೀಳಿಗೆಗೆ ಒಂದು ಹೊಸ ಜೀವನ ಕಟ್ಟಿಕೊಳ್ಳಲು ಭೂಮಿ ಬೇಕಂದ್ರೆ ತಾವು ಸಂಪೂರ್ಣ ಸಾವಯವದ ಮಾಡಿದ್ರೆ ಭೂಮಿ ಉಳಿತೈತಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಮ್ಮ ಹುಡುಗರು ಸುದಕ್ಕೆ ಅದನ್ನ ಹೇಳ್ತೀವಿ ಸರ್. ಈಗ ನಮ್ಮ ಮನ್ಯಾಗ ಸಾಲಿಂದ ಬಂದ್ಗಳೇ ಅವ್ರಿಗೆ ನಾ ಮುಂದೆ ನಿಂತ ನಾ ಕಲಿಸ್ಲಕ್ ಅವ್ರನ್ನ ಹಚ್ತೇನೆ ಸರ್. ಯಾಕಂದ್ರೆ ಅವರು ಕಲ್ಕೊಳ್ಳಿ ಅಂತೇಳಿ ಅವ್ರನ್ನ ಮಾಡಕ್ ಹಚ್ತೇನೆ ಸರ್. ಅಂದ್ರೆ ಶಿಕ್ಷಣದ ಜೊತೆಗೆ ಕೃಷಿ ಶಿಕ್ಷಣವನ್ನು ತಾವು ತಮ್ಮ ಮಕ್ಕಳಿಗೆ ಕೊಡ್ತಾ ಇದ್ರಿ ಅಂತ ಹೇಳ್ತೀರಿ ಸರ್? ಕೊಡ್ತೀವ್ರಿ. ಇವತ್ತು ಬೆಳಿಗ್ಗೆ ನಮ್ಮ ಹುಡುಗನ ಕಡ್ದು ನಾ ಔಷಧ ಹೊಡ್ಸೀನಿ ಸರ್. ಯಾಕಂದ್ರೆ ನಾವು ಈಗಂದ್ರೆ ಸಾಲಿಗೆ ಹಾಕಿದ್ರೆ ಮುಂದೆ ಅವ್ರಿಗೆ ತೊಂದರೆ ಆಗಂಗಿಲ್ಲ ಅಂತೀವಿ. ಅವ್ರನ್ನ ಹಚ್ತೀವಿ, ನಾವಂತೂ ಮಾಡಬೇಕು ಸರ್ ಅವ್ರ ಸಾಲಿಗೆ ಹೋಗೋಣ. ಈ ಕಲ್ಲಂಗಡಿಯಲ್ಲಿ ಇಳುವರಿ ಎಷ್ಟು ಪಡೆದ್ರಿ ತಾವು? ಕಲ್ಲಂಗಡಿಯಲ್ಲಿ ಸರ್ ನೋಡಿ ಇಳುವರಿ ಸಲ ಒಂದು 37 ಟನ್ ತನಕ ಆಗಿದೆ ಸರ್ ಕಲ್ಲಂಗಡಿ. ಅದು 2 ಎಕರೆಗೆ ಒಂದು 10 ಗುಂಟೆ ಕಡಿಮೆ ಸರ್. ಅಂದ್ರೆ ಆದಾಯ ಚೆನ್ನಾಗಿ ಬತ್ತರಿ? ಚೆನ್ನಾಗಿ ಬಂದೈತಿ. ರೇಟ್ ಏನತ್ರಿ? ರೇಟ್ 21 ರೂಪಾಯಿ ನಂಗೆ ಕೊಟ್ಟಿದ್ದೆ ಸರ್. ಮತ್ತು ಚಲೋ ಆಗಿದೆ. ಲಾಸ್ಟ್ 3 ನಂಬರ್ ಕಟ್ಟಿಂಗ್ ಒಂದು 8.5 ಅದಂಗೆ ಕೊಟ್ಟಿದ್ರಿ. ಆಮ್ಯಾಗ ಫಸ್ಟ್ ರೌಂಡ್ನಾಗ ಒಂದು 1/2 ಲೋಡ್ ಏನೈತ್ರಿ 16 ರೂಪಾಯಿದಂಗೆ ಹೋಗಿ ಸರ್. ಫಸ್ಟ್ನೇ ರೌಂಡ್ ಒಂದು ರೇಟ್ ಡೌನ್ ಆಗೋಣ, ಒಂದು ಸ್ವಲ್ಪ ಕಡಿಮೆ ಮಾಡ್ತಂದ್ರೆ ಸರ್. ಅಂದ್ರೆ ಚಲೋ ಆಗೈತೆ ಸರ್. ಟೋಟಲ್ನಾಗ ಒಂದು ಎಲ್ಲ ಖರ್ಚು ತೆಗೆದ ನಂಗೆ ಒಂದು 5 ಲಕ್ಷ ರೂಪಾಯಿ ಹೋದೈತೆ ಸರ್. ಅದರಿಂದ ಖುಷಿ ಐತಿ, ಏನು ತೊಂದ್ರೆ ಇಲ್ಲ ಸರ್. ಈಗ ಒಂದು ಇಳುವರಿಯನ್ನ ಕಲ್ಲಂಗಡಿ ತಕ್ಕೊಂಡಿನ ಅಂತ ಹೇಳಿದ್ರಿ, ಮತ್ತೆ ಈಗ ನೋಡಿದ್ರೆ ಮತ್ತೆ ಕಲ್ಲಂಗಡಿಯನ್ನ ತಾವು ನಾಟಿಯನ್ನು ಮಾಡಿದ್ರಲ್ಲ? ಯಾಕಂದ್ರೆ ಅದು ಎಲ್ಲ ರೆಡಿ ಇದ್ದಿತ್ತು ಸರ್. ಅದು ಹೊಳ್ಳಿ ಇಲ್ಲಿ ಸದ್ಯಕ್ಕೆ ತೆಗೆದು ಹೊಳ್ಳಿ ಏನು ಬೇರೆ ಬೆಳೆ ಮಾಡಕ್ಕ ಅಂತ ಏನು ಸಿಗಂಗಿಲ್ರಿ. ಈಗ ನಾವು ಅದನ್ನ ಈ ಬೆಡ್ ಮ್ಯಾಗ ಹೊಳ್ಳಿ ಕಲ್ಲಂಗಡಿ ಹಚ್ಚಿ ಸರ್. ಮೆಲೋಡೆ ಅಂತ ಹಾಕಿನ ಸರ್ ಬ್ಯಾಸಗಿ ಇದ್ದಿದ್ದು ಹೊಳ್ಳಿ, ಈಗ ನೆಕ್ಸ್ಟ್ ಹಚ್ಚಿದ್ ಮೆಲೋಡೆ ಹಾಕಿನ್ ನೋಡ್ಬೇಕು ಸರ್ ಮುಂದೆ ಏನಾಕೈತ್ರಿ. ಮಾಡ್ಲಾಗ್ತಿರ್ ಜೀವಾಮೃತ ರೆಡಿ ಮಾಡಿವ್ರಿ ಇವತ್ತು, ಇನ್ನು 2 ದಿವಸ ಬಿಡ್ಕೊಡ್ಬೇಕು ಸರ್ ಅದನ್ನು ತೆಳಕ್. ಅದೇ ರೀತಿ ತಾವು ಈರುಳ್ಳಿಯನ್ನ ಬೆಳಿತೇನೆ ಅಂತ ಹೇಳಿದ್ರಿ, ಈರುಳ್ಳಿಯನ್ನ ಯಾವ ತರ ತಾವು ಬೆಳಿತಾ ಇದ್ರಿ? ಈರುಳ್ಳಿ ಸರ್ ನಾವು ಏನ್ ಮಾಡ್ತೀರಿ, ಒಂದು ಹೆಚ್ಚು ಕಡಿಮೆ ಒಂದು 3.5 ಎಕರೆ ಉಳ್ಳಾಗಡ್ಡೆ ಐತಿ ಸರ್ ನಮ್ದೀಗ. ಅದ್ರಾಗ ಒಂದು 2 ಎಕರೆ ಬಿತ್ತೀನಿ ಸರ್ ನಾನು. ನಮ್ದು ಬಿತ್ತದ ಒಂದು ಮಿಷನ್ ಐತಿ ಕೂರಿಗೆ. ಆಮ್ಯಾಗ ಒಂದು 1.5 ಎಕರೆ ನಾಟಿಗೆ ಮಾಡ್ಸೀನಿ ಸರ್. ಅದು ಬಿತ್ತೀನಿ ಸರ್. ಬಿತ್ತಿದ್ದೇನೈತಿ ತೆಗ್ಯಾಕ ಹಚ್ಚಿನ ರೀ. ಈಗ ಏನು ಚಲೋ ಐತೆ ಸರ್, ಚೆನ್ನಾಗೈತೆ ಉಳ್ಳಾಗಡ್ಡೆ ಎಲ್ಲ. ಏನೂ ಇಲ್ಲ ಅಂದ್ರೆ ಒಂದು 700-800 ಪ್ಯಾಕೆಟ್ ತಗೊ ಉಳ್ಳಾಗಡ್ಡೆ ಹಾಕ ಸರ್, ಚಲೋ ಐತ್ರಿ. ಅದೇ ರೀತಿ ಈರುಳ್ಳಿಯಲ್ಲಿ ಈಗ ಸುಳಿ ರೋಗ ಅಂತ ಬರ್ತತಿ, ಮತ್ತು ಬೇರು ಕೊಳೆ ರೋಗ ಅಂತ ಬರ್ತತಿ, ಇವುಗಳನ್ನು ಯಾವ ಥರ ನೀವು ನಿರ್ವಹಣೆ ಮಾಡ್ಕೋತೀರಿ? ಈಗ ಸರ್ ಬ್ಯಾಸಗಿ ಬಂದ ಕೊಳೆ ರೋಗ ಅಂತ ಕೆಳಗಿನ ಬರಂಗಿಲ್ಲ ಸರ್ ನಮ್ದು. ಮ್ಯಾಗ ಒಂದು ಸ್ವಲ್ಪ ಸೀರೋದು ಅಂತ ಹೇಳಿ ಬರ್ತಾವ್ರಿ, ಅದು ಒಂದು ಕೈ ಹೋಗಿ ಹೊಡ್ಕೋತೀವಿ ಸರ್. ಸೀರಿನ ಬದಲ್ರಿ ಅದು ರೋಗೋರ್ ಅಂತ ಹೇಳಿ ಬರ್ತದೆ ಸರ್. ರೋಗೋರಿ ಸಾಪ್ ರೀ, ಅದ್ರ ಜೋಡಿ ಒಂದು ಟಾನಿಕ್ ರೀ, 19 ಗೊಬ್ಬರ ಇಂಥವು ಕೂಡಿಸಿ ಹೊಡ್ಕೊಂಡಿವ್ರಿ ಸರ್ ಒಂದು ಕೈಯ. ಆಮ್ಯಾಗ ಕೆಳಗೇನು ಕಸ ಅಂತ ಹೇಳಿ ಇರ್ತದೆ ಸರ್, ಹಚ್ಚಿದ ಒಂದು 25 ದಿವಸದ ಒಳಗಡೆ ಅದಕ್ಕೆ ಕಸದ ಹೋಗಿ ಹೊಡ್ಕೊಂಡಿರ್ ಸರ್ ಒಂದು ಸಲ ರೀ. ಹೊಳ್ಳಿ ಅಂತ ಅದ್ರ ಕಸನೂ ಇಲ್ರಿ, ನಾವು ತೆಗ್ದಿಲ್ಲ, ಕರೆಕ್ಟ್ ಐತೆ ಸರ್, ಚಲೋ ಐತೆ, ಏನು ತೊಂದ್ರೆ ಇಲ್ಲ ಸರ್. ಇದನ್ನ ಸಾವಯವದಲ್ಲಿ ಮಾಡ್ತಾರೆ ಅಥವಾ ರಾಸಾಯನಿಕದಲ್ಲಿ ಮಾಡ್ತಾ ಇದ್ರಿ? ಇಲ್ಲ ಸರ್, ಇದು ಮ್ಯಾಗಂತರೂ ಹೊಸ ಹೊಡಿತೀವಿ ರೀ. ಕೆಳಗೇನು ಫಸ್ಟ್ಗೇನು ನಗೆ ಹಚ್ತಿರಲಿಲ್ಲ ಸರ್, ಅವಾಗ ಒಂದ್ಸಲ ಒಂದ್ ಸ್ವಲ್ಪ ಏರಿಯಾ ಒಂದ್ ಸ್ವಲ್ಪ ಪೊಟ್ಯಾಸ್ ಅಂತ ಹೇಳಿ ಒಗಿತೀವಿ ರೀ, ಅದ್ರ ಮ್ಯಾಗ ಬರ್ತಾ ಸರ್ ಒಂದ ಸಲ ಒಗಿತೀವಿ. ಇವಕ್ಕೆ ತಿಪ್ಪಿ ಗೊಬ್ಬರ ಮತ್ತು ಜೀವಾಮೃತ ಏನಾದ್ರು ಮಾಡ್ತಾರೆ? ಮೊದಲು ಬ್ಯಾಸಿಗೆ ಗೊಂಜಾಲ್ ಪೀಕಿ ಹಾಕ್ತೀವಿ ಸರ್. ಹಾಂ, ಅವಾಗ ಹಾಕಿರ್ತೀವಿ ರೀ. ಈ ಉಳ್ಳಾಗಡ್ಡಿಗೆ ತಿಪ್ಪಿ ಗೊಬ್ಬರ ಹಾಕಿರ ತಡ್ಕೊಳಂಗಿಲ್ಲ ಅಂತ ಹೇಳ್ರಿ. ಗೊಂಜಾಲ್ ಪೀಕ್ ಮಾಡೋ ಹೊತ್ತಿನಾಗ ಗೊಬ್ಬರ ಒಗಿತೀವಿ ಸರ್ ನಾವು ತಿಪ್ಪಿದ್ದು. ಒಗದ ಅದು ಗೊಂಜಾಲ್ ತಕೊಂಡ್ಬಳಕ್ಕೆ ಹೊಳ್ಳಿ ನೆಕ್ಸ್ಟ್ ಉಳ್ಳಾಗಡ್ಡೆ ಹಚ್ಚಿ ಸರ್. ಅಂದ್ರೆ ಉಳ್ಳಾಗಡ್ಡಿಗೆ ಏನು ತೊಂದರೆ ಆಗಲ್ಲ ಸರ್. ಅಂದ್ರೆ ಮಳೆಗಾಲದ ಮುಂಗಾರು ಬೆಳೆಯಾಗಿ ಮೆಕ್ಕೆಜೋಳನ ಬೆಳೆದು ಆಮೇಲೆ ಹಿಂಗಾರು ಬೆಳೆಯಾಗಿ ತಾವು ಈರುಳ್ಳಿಯನ್ನು ಬೆಳಿತಾ ಇದ್ರಿ? ಅದು ತಿಪ್ಪಿ ಗೊಬ್ಬರ ಹಾಕಿ ಸರ್ ಹಿಂಗಾರಿ ಬೆಳಿಗ್ಗೆ ಕೆಲಸ ಮಾಡ್ತೈತೆ ಅಂತೇಳಿ ಆ ಬೆಳಿ ಕೊಡ್ತೀವಿ ಸರ್ ಮುಂಗಾರು ಬೆಳಿಗ್ಗೆ. ಈಗ ತಾವು ಮೆಕ್ಕೆಜೋಳನ ಬೆಳೆದು ಈರುಳ್ಳಿ ಬೆಳೆದ ಅಂತ ಹೇಳಿದ್ರಿ, ಮೆಕ್ಕೆಜೋಳವನ್ನ ತಾವು ಯಾವ ತರ ಬೆಳೆದ್ರಿ, 8 ಎಕರೆ ಬೆಳೆದ್ರಿ? ಮೆಕ್ಕೆಜೋಳ ನೋಡಿ ಸರ್ ನಮ್ದು ಒಂದು 6 ಪ್ಯಾಕೆಟ್ ಗೊಂಜಾಲ ಹಾಕಿನಿ ಸರ್ ನಾನು ಇಸಲ್ಲ ಹಾಕಿರಿ ಸರ್. ಅದು ಹೆಚ್ಚು ಕಡಿಮೆ ಒಂದು 180 ಕಟ್ಟಾಗಿದೆ ಸರ್ ಆಗೈತೆ. ಒಂದು ಅದು ರೇಟ್ ಒಂದು ಸ್ವಲ್ಪ ಡೌನ್ ಆಗ ಸಂಬಂಧ ಒಂದು 2 ಲಕ್ಷ ರೂಪಾಯಿ ಆಗಿದೆ ಸರ್. ಅದರಿಂದ ನಾವು ಮೆಕ್ಕೆಜೋಳ ಲಾಭ ಅಂತ ಹಾಕಲ್ಲ, ದನಗಳಿಗೆ ಆಡುಗಳಿಗೆ ಗೊಂಜಾಳ ದನಕ್ಕೆ ಗೊಂಜಾಳ ಬೇಕಂತ ಹಾಕ್ತೀವಿ ಸರ್. ಉಳಿದಿದ್ದು ನಾವು ಹೆಚ್ಚಾಗಿದ್ದು ಕೊಡ್ತೀವಿ ಸರ್ ಮಾರ್ಕೆಟ್, ಏನು ತೊಂದ್ರೆ ಇಲ್ಲ ಸರ್, ಚಲೋ ಐತೆ, ಕಣಕ್ಕೆ ಬೇಕಂತೇಳಿ ಹಾಕ್ತೀವಿ ಜಾಸ್ತಿ. ಈ ಮೆಕ್ಕೆಜೋಳವನ್ನು ಯಾವ ಥರ ತಾವು ನಿರ್ವಹಣೆ ಮಾಡ್ತಾ ಇದ್ರಿ? ಅಂದರೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಬಿಡ್ತೀವಿ? ಸಾಲಿನಿಂದ ಸಾಲು ಸರ್ 20 ಇಂಚ್ ಇಡ್ತೀವಿ ನಾವು. ನಮ್ದು ಗಾಡಿ ಐತ್ರಿ, ನಾವು ಒಂದು ಸ್ವಲ್ಪ ಸೈಜ್ ದೊಡ್ಡದನ್ನು ಇಟ್ಟು ನಾಟಿಗಿಂದ ನಾಟಿಗೆ ಒಂದು ಪೂಟಿನ ಮ್ಯಾಗ ಹಾಕ್ತೀವಿ ಸರ್. ಯಾಕಂದರೆ 70 ತೆನಿ ಚಲೋ ಬರ್ತೈತೆ ಅಂತ ಹಾಕ್ತೀವಿ. ಸೈಜ್ ದೊಡ್ಡ ಮಾಡೀವ್ರಿ ಸರ್, 18 ಹಾಕ್ತಿದ್ವಿ ಮೊದಲು ರೀ, ಅಷ್ಟೊಂದು ಸಣ್ಣ ಹಾಲು ಹಾಕೈತಿದ್ರಿ. ಸೈಜ್ 20 ಇಂಚ್ ಸರು ಇಟ್ರಿ, ಒಂದು ಪೂಟ್ ನಾಟಿಗೆ ಮಾಡ್ಲಾಗ್ತಿವಿ ಸರ್ 5 ದಿನದಾಗಿರಿ. ಚಲೋ ಐತೆ ಸರ್, ಈಗೇನು ತೊಂದರೆ ಇಲ್ಲರಿ. ನಾವು ನೋಡ್ರಿ 6 ಪ್ಯಾಕೆಟ್ನೇ ಸರ್ 180-190 ಕಟ್ಟಾಗ ಗೊಂಜಾಳ ಬೆಳಿತೀವಿ, ಏನು ತೊಂದರೆ ಇಲ್ಲ ರೀ, ಚಲೋ ಐತೆ ಸರ್. ಅದೇ ರೀತಿ ಈಗ ಈ ಮೆಕ್ಕೆಜೋಳದಲ್ಲಿ ಅಂದ್ರೆ ಈ ಕಳೆ ನಿರ್ವಹಣೆ ಯಾವ ರೀತಿ ಮಾಡ್ತೀರಿ? ಕಳೆ ನಿರ್ವಹಣೆ ಏನು ನೋಡ್ರಿ ಸರ್, ಫಸ್ಟ್ಗೆ ಅದಕ್ಕೆ ಒಂದು ಸ್ವಲ್ಪ ಎತ್ತಿನ ಪಳಗುಂಟೆ ಅಂತ ಹೊಡಿತೀವಿ ಸರ್. ಪಳಗುಂಟೆ ಹೊಡೆದ ಎಲ್ಲರ ಒಂದೊಂದು ಉಳಿತಂದು ಸರ್ ಹೆಣ್ಮಕ್ಳು ನಮ್ಮ ಮನ್ಯಾಗ ನಾವು ಹುಡುಗರು ಒಂದು ತಾಸು ಅಡ್ಡಾಡಿಕೆ ತೊಗೊಂಡು ಮತ್ತೊಂದು ಒಂದು ಸ್ವಲ್ಪ ಬೋದ್ ಏರ್ಸಿಬಿಡ್ತೀರ ಅವಾಗ ಕುಲ್ಲಾಕತ್ತೆ ಸರ್, ಏನು ತೊಂದರೆ ಇಲ್ಲ ಅದು ಗೊಂಜಾಳ. ಈ ಮೆಕ್ಕೆಜೋಳದಲ್ಲಿ ಪಾಲ್ ಸೈನಿಕ ಹುಳುವಿನ ಕಾಟ ಮತ್ತು ಲದ್ದಿ ಹುಳುವಿನ ಕಾಟ ಮತ್ತು ಸುಳಿ ರೋಗ ಬರ್ತೈತಿ, ಅದನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ತೀವಿ? ಮಾಡ್ತೀವಿ ಸರ್, ಇದು ಹೊಡೆದಿವ್ರಿ ನಾವು, ಕೊರೋಜಿನ್ ಹೊಡೆದಿವ್ರಿ ಸರ್ ಈ ಸಲ. ಕೊರೋಜಿನ್ ಹೊಡೆದಿವಿ, ಚಲೋ ಬಂದೈತೆ ಸರ್ ಈ ಸಲ, ಇಳುವರಿನೂ ಚಲೋ ಐತೆ ಸರ್. ಅದಕ್ಕೆ ಬಿಟ್ಟರೆ ಬೇರೆ ಯಾವ ಹೊಡೆಯಂಗಿಲ್ಲ ಸರ್, ಕೊರೋಜಿನ ಹೊಡೆದಿವ್ರಿ. ಅದೇ ರೀತಿ ತಾವು ಈ ಮೆಣಸಿನಕಾಯಿನ ಬೆಳಿತೀರಿ ಅಂತ ಹೇಳಿದ್ರಿ, ಈ ಮೆಣಸಿನಕಾಯಿನ ಯಾವ ರೀತಿ ಬೆಳಿತೀರಿ ಮತ್ತು ಅದು ಯಾವ ತಳಿಯನ್ನು ಬೆಳಿತೀರಿ? ಸರ್ ಈಗ ಮೊದಲು ಹಾಕಿದ್ದು ತಳಿ ಅಷ್ಟು ನೆನಪಿಲ್ಲ ರೀ, ಈ ಸಲ ಡೆಬ್ಬಿ ಬ್ಯಾಡಿಗೆ ಅಂತ ಹಾಕ್ಬೇಕಂತ ಮಾಡೀನಿ ರೀ. ಅದು ಒಂದು ಸ್ವಲ್ಪ ಅದಕ್ಕೆ ಈ ಬ್ಯಾಸಿಗೆಯಲ್ಲಿ ಭಾಳ ತೃಪ್ತಿ ಸರ್. ಅದಕ್ಕೂ ಈ ಕಲ್ಲಂಗಡಿಗೆ ಹಂಗೆ ವ್ಯವಸ್ಥೆ ಮಾಡ್ಬೇಕು ಅದಕ್ಕೂ ಹಂಗೆ ಮಾಡ್ಬೇಕು ಸರ್. ಈಗ ಅದಕ್ಕೆ ಈ ಸಲ ಡೆಬ್ಬಿ ಬ್ಯಾಡಿಗೆ ಅಂತ ಹಾಕ್ಬೇಕಂತ ಹೇಳಿ ಮಾಡಿವಿ ಸರ್. ಚಲೋ ಐತೆ ಸರ್, ಅದು ಒಂದು ಸ್ವಲ್ಪ ಮ್ಯಾಗ ಹೊಡಿದ್ರಿಂದನ ಹೆಚ್ಚು ಹೊಡ್ಕೊತ ಹೋಗ್ಬೇಕು ಸರ್. ಅದು ಮ್ಯಾಗ ಯಾಕಂದ್ರೆ ಭಾಳ ಒಂದು ಸ್ವಲ್ಪ ಪೈಲದ್ಕಿತನು ಜಾಸ್ತಿ ರೋಗ ಸರ್ ಮೆಣಸಿನ ಗಿಡಕ್ಕೆ ಒಂದು ಸ್ವಲ್ಪ ಮ್ಯಾಗ ಹೊಡಿತೀವಿ ಸರ್, ಅದಕ್ಕೂ ಕೋರೋಜಿನ ಅದು ಹೊಡ್ಕೊತ ಹೋಕ್ಯವ್ ರೀ, ಮತ್ತು ಡೆಲಿಗೇಟ್ರಿ ಇಂಥವ್ ಹೊಡ್ಕೋತೀವಿ, ಎಮ್ಮ ಇವೆಲ್ಲ ಹೊಡ್ಕೋತೀವಿ ಸರ್. ನಾವು ಮೆಣಸಿನ್ಕಾಯಿನ ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? ಈಗ ಒಂದು 2 ವರ್ಷ ಆಯ್ತು ಸರ್. ಅದು ಭಾಳ ಮಾಡಿಲ್ರಿ, ನಮ್ಮ ಅಣ್ಣರು ಅವ್ರು ಹಾಕಿದ್ರಿ ಅಲ್ಲಿ ಹಿರೇಕುರ್ಬುರ್ ಅಂತೇಳಿ, ಅವರು ಚಲೋ ಬೆಳೆದ್ರಿ, ರೇಟ್ ಸಿಗಲಿಲ್ಲರಿ. ಅವಾಗ ನಾವು ಅವ್ರು ಬಿಟ್ಟು ಹಿಂದಾಡಿ ಒಂದು ಸ್ವಲ್ಪ ನಾವು ಹಾಕಿದ್ದು ಟೆಸ್ಟ್ ಮಾಡ್ಬೇಕತ್ತ. ಈ ಸಲ 1 ಎಕರೆ 2 ಎಕರೆ ಹಾಕ್ಬೇಕತ್ತ ವಿಚಾರ ಮಾಡಿ ಸರ್. ಮತ್ತು ಕಬ್ಬನ್ನು ಬೆಳೆದಿರಿ ತಾವು? ಹಾಂ ಬೆಳೆದ್ರಿ ಸರ್. ಅದು ಯಾವ ತಳಿಯನ್ನು ಬೆಳೆದಿರಿ ಮತ್ತು ಅವುಗಳನ್ನು ಯಾವ ಥರ ನಿರ್ವಹಣೆ ಮಾಡ್ತೀವಿ? ನೋಡಿ ಸರ್, ವೆರೈಟಿ ಸಿಕ್ಸ್ ಅತ್ತ ಹಚ್ಚಿವ್ರಿ ಸರ್. ನಾವಿನ್ನೂ ಬೇರೆ ಯಾವ ಇವು ಮಾಡಿಲ್ಲ ಸರ್. ಅದ್ರಾಗ ನಾವು ಎಲ್ಲ ಮಂದಿ ಮಾಡಿದ್ದು ನೋಡಿ ಅದು ಮಾಡೋಕ್ಕೆ ಹೋದ್ರು ಅಷ್ಟೊಂದು ಇದಾಗೆಲ್ಲ ಅದು ಸೂಟ್ ಮುರಿದು ಅದು. ಮತ್ತು ನಮ್ಮ ವೆರೈಟಿ ಸಿಕ್ಸ್ ಕಬ್ಬ ಯಾವಾಗಿದ್ರು ನೀರು ಕಡಿಮೆ ಇದ್ದರು ಸರ್ ತಡ್ಕೊತೈತೆ ಒಂದು ಸ್ವಲ್ಪ. ಅದಕ್ಕೆ ನಾವು ವೆರೈಟಿ ಸಿಕ್ಸ್ ಹಚ್ತೀವಿ ಸರ್. ಎಕರೆಗೆ ಏನು ಇಲ್ಲ ಅಂದ್ರೆ 40-50 ಟನ್ ಅದ್ರಾಗ ಒಣತೈತೆ ಸರ್ ನಮ್ಮ. ಅದನ್ನ ಮಾಡ್ತೇವೆ ನಾವು, ಮಾಡೋದಾರೆ ಕಬ್ಬನ್ನ ರೀ ಅದನ್ನ ತೆಗ್ದಿನ ರೀ. ಈಗ 1.5 ಎಕರೆದಾಗ 70 ಟನ್ ತನಕ ತೆಗ್ದಿನಿ ಸರ್ ನಾನು. ಅಂದ್ರೆ ಈ ತಳಿ ಚೆನ್ನಾಗಿ ಬರ್ತಾ ಇದೆ ಅಂತ ನಮ್ಮ ಭೂಮಿಗೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಿ? ನಮ್ಮ ಭೂಮಿಗೆ ಅದಕ್ಕೆ ಸೆಟ್ ಐತೆ ಸರ್. ಸ್ವಲ್ಪ ನೀರು ಕಡಿಮೆ ಅವರು ಬರ್ತೈತೆ ಸರ್, ಮತ್ತು ಕಾರ್ಖಾನೆಗೆ ಕಳಿಸಿರು ಅವ್ರಿಗೆ ಲಾಸ್ ಇಲ್ಲ ಸರ್, ಅವ್ರಿಗೆ ಚಲೋ ಐತ್ರಿ ಇಳುವರಿ. ಅದರಿಂದ ನಮಗೂ ಇಳುವರಿನೂ ಚಲೋ ರೀ, ನೀರಿನ ಸಾಲ್ಟೇಜ್ ಇದ್ರು ಚಲೋ ಐತಿ ಸರ್. ಅದು ತಾವು ಇಷ್ಟೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ರಿ, ಆದ್ರೆ ನೀರಿನ ವ್ಯವಸ್ಥೆ ಏನು ಮಾಡ್ಕೊಂಡ್ರಿ? ಒಂದು 5 ಬೋರ್ಗಲ್ದ ಸರ್ ತೋಟದಾಗ. ಅಷ್ಟ್ರ ಮ್ಯಾಗ ಮೊದಲ ನೀರು ಕಡಿಮೆ ಇತ್ತು ಸರ್, ಹಿಂದಾಡಿ ಒಂದು ಸ್ವಲ್ಪ ಕೆನಾಲ್ ಅದು ಮಾಡಂತಾರೆ. ಈಗ ನೀರು ಚಲೋ ಐತ್ರಿ, ಈಗ ಒಂದು 5-6 ವರ್ಷ ಅತ್ತ ಇನ್ಕಮ್ ಚಲೋ ಐತೆ ಸರ್ ಈಗೆಲ್ಲ, ಏನು ತೊಂದ್ರೆ ಇಲ್ಲ ಸರ್. ಅದೇ ರೀತಿ ಈ ಕೃಷಿಯ ಜೊತೆಗೆ ಮತ್ತೆ ತಾವು ಏನಾದರೂ ಮಾಡ್ತಿದ್ರಿ? ಆಡು ಸಾಕಾಣಿಕೆ ಮಾಡಿಸಿದ ಸರ್. ಒಂದು ಸ್ವಲ್ಪ ಒಂದು ಎಮ್ಮಿ ಒಂದು ಆಕಳ ಹಿಂಗದಾವೆ ಸರ್. ನಮ್ಗೆ ಎಷ್ಟು ನೀಗ್ತೈತೆ ಅಟ್ಟ ಮಾಡ್ಕೊಂಡಿವಿ ರೀ, ಯಾಕೆ ಮನೆಯಾಗ ಮಾಡೋರು ನಾವು 3 ಜನ ರೀ. ನಮ್ಮ ತಮ್ಮ ಏನೈತಿ ಜಾಬ್ ಮ್ಯಾದಾನ್ರ ದೂರದನ್ರಿ ಸಿಗ್ಗಾವ್ಕ. ನಮ್ಮ ಮಮ್ಮಿ ನಮ್ಮ ಹೆಣ್ಮಕ್ಳು ನಾವು ಅಷ್ಟೇ ಮಾಡ್ತೀವಿ. ನಮ್ಮ ಹುಡುಗರೆಲ್ಲ ಬಿಜಾಪುರದವ್ರು ಸರ್ ಶಾಲೆಗೆ, ನಾವು ಮಾಡ್ಕೋತೀವಿ ರೀ. ಬಂದಾಗ ಒಂದಿಷ್ಟು ಯಾರನ್ನಾರು ಒಂದು 4 ಮಂದಿನ ತಗೋತೀರಿ ಭಾಳ ಕೆಲಸ ಬಂದಾಗ, ಉಳಿಕೆ ಟೈಮ್ದ ನಾವು ಮಾಡ್ಕೋತೀವಿ ಸರ್. ಇಷ್ಟೆಲ್ಲ ತಾವು ಈ ಬೆಳೆಗಳನ್ನು ಬೆಳೆದ ಆದಾಯ ಪಡಿತಾ ಇದ್ದೀನಿ ಅಂತ ಹೇಳ್ತಾ ಇದ್ರಿ, ಅಂದ್ರೆ ಇಷ್ಟೆಲ್ಲ ಮಾಡಿ ತಾವು ಪ್ರಗತಿಪರಾಗಿಯೂ ಬಂದಿರಿ, ಆದ್ರೆ ತಮ್ಮ ಶಿಕ್ಷಣ ಏನಾಗಿತ್ತು ರೀ? ಶಿಕ್ಷಣ ಏನಾಗಿಲ್ಲ ಸರ್. ನಮ್ಮ ತಂದೆಯವರು ಮುಂದೆ ಅವರು ಒಂದು ಸ್ವಲ್ಪ ನಮಗೆ ಸಾಲಿ ಬೇಡ ನೀವು ರೈತಕ್ಕೆ ಒಳಗೆ ಬರ್ರಿ ಅನ್ನ ಅವರು ಹೆಂಗೆ ಹೇಳ್ತಾರೆ ಹಂಗೆ ಒಂದು ಸ್ವಲ್ಪ ಬಂದು ಮುಂದೆ ನಾವು ನಮ್ಮ ಮಾಮಾರ ಮನ್ಯಾಗ ಹೋಗಿ ನಿಂತು ಅಲ್ಲೆಲ್ಲ ಕಲ್ತು ಬಂದು ನಮ್ಮಲ್ಲಿ ಮಾಡಿ ಸರ್. ಅಂದ್ರೆ ತಮ್ಮಲ್ಲಿ ಕೃಷಿ ಮಾಡೋರು ಯಾರು ಇಲ್ಲ, ನಿಮ್ಮ ತಂದೆಯ ಜೊತೆಗೆ ಸಹಾಯ ಪೂರ್ವಕವಾಗಿ ತಾವು ಕೃಷಿಗೆ ಬಂದು ತಾವೇ ಕೂಡ ಈ ಕೃಷಿಯನ್ನು ತಮ್ಮ ವೃತ್ತಿ ಜೀವನವನ್ನಾಗಿ ಅಳವಡಿಸ್ಕೊಂಡ್ರಿ ಅಂತ ಹೇಳ್ಬೋದು? ಮಾಡಿವ್ರಿ ಸರ್, ಚಲೋ ಆಗಿದೆ ಸರ್. ಇದಕ್ಕೆಲ್ಲ ಮಾಡಿ ನಮ್ಮ ಮಾಮಾರ ಪುಣ್ಯ ಸರ್, ಎಲ್ಲ ಅವರು ಹಾದಿ ತೋರಿಸ್ಯಾರ. ದ್ರಾಕ್ಷಿಯಾಗಿ ಫಸ್ಟ್ ನಾನು ತಿಳುವಳಿಕಿದ್ದಿಂದ ನಾ ಅವ್ರ ತೋಟದಾಗ ಬೆಳೆದೀನಿ ಸರ್. ಅದೇ ರೀತಿ ತಾವು ಆಡು ಸಾಕಾಣಿಕೆ ಮತ್ತು ಈ ಹಸುಗಳನ್ನ ಸಾಕಿರಿ ಅಂತ ಹೇಳಿದ್ರಿ, ಇವುಗಳನ್ನ ಯಾವ ತರ ತಾವು ನಿರ್ವಹಣೆ ಮಾಡ್ತಾ ಇದ್ರಿ? ಅವು ಸರ್ ಮನ್ಯಾಗ ಒಂದು 10 ಆಡ್ದವ್ರ ನಮ್ಮೆಲ್ಲ ತೋಟಲ್ನಾಗ. ಅವು ಏನಿಲ್ಲ, ಮನ್ಯಾಗ ನಮ್ಮ ಹೆಣ್ಮಕ್ಳು ಹೆಚ್ಚು ಮಾಡ್ತಾರೆ. ನಾವು ಏನತ್ತಿ ದ್ರಾಕ್ಷಿ ಯಾವ ಇವ ಮ್ಯಾಗಿನ ಕೆಲಸ ಇರ್ತಾವೆ ಸರ್. ಮೇವು ಹಾಕಿರ್ತೀವಿ ರೀ ಸುತ್ತಮುತ್ತ ಎಲ್ಲ, ಅದನ್ನ ಮೇವು ತಂದು ಹೋಗ್ತೀವಿ ರೀ. ಮತ್ತು ಕಾಳು ಕಡಿ ಮುಂಜಾನೆ ಇಡ್ತೀವಿ ರೀ. ಅದು ಒಂದು 4-5 ತಿಂಗಳು ಒಂದು ಹೆಚ್ಚು ಕಡಿಮೆ ಒಂದು 30,000 20,000 10,000 ಹಿಂಗೆ ಬರ್ತಾರೆ ಸರ್. ನಮ್ಮ ಖರ್ಚಿಗೆ ಏನು ತೊಂದರೆ ಇಲ್ಲ ಸರ್, ಜೋಕೊಂಡು ಹೋಗೈತೆ ರೀ. ಮತ್ತು ಅದರಿಂದ ಗೊಬ್ಬರ ನಮಗೆ ದ್ರಾಕ್ಷಿಗೆ ಹೆಲ್ಪ್ ಆಕೈತೆ ರೀ. ಅದಕ್ಕೆ ಆಡ ಇಟ್ಟಿವಿ ರೀ. ಲಾಭನಕ್ಕಿಂತ ಮೊದಲು ನಮಗೆ ದ್ರಾಕ್ಷಿಗೆ ಗೊಬ್ಬರ ಬೇಕು ಸರ್, ಆಡಿಂದು ಎಮ್ಮಿದು ಇವೆಲ್ಲ ಅದಕ್ಕೆ ಜಾಸ್ತಿ ಇಟ್ಕೊಂಡಿರಿ ಸರ್. ಅಂದರೆ ಈ ತಮ್ಮ ಕೃಷಿ ಜಮೀನಕ್ಕೆ ಸಾವಯವ ಪದ್ಧತಿಯಲ್ಲಿ ಅಂದರೆ ಈಗ ತಿಪ್ಪೆ ಗೊಬ್ಬರ ಆಯಿತು, ಜೀವಾಮೃತ ಆಯಿತು, ಇವೆಲ್ಲ ಮಾಡ್ಕೊಳಕಂದ್ರೆ ಹಸುಗಳು ಮತ್ತು ಆಡುಗಳು ಬೇಕು ಅಂತ ಹೇಳ್ತಾರೆ? ಬೇಕು ಸರ್, ಅವು ಇದ್ದಾಗನೇ ಇವೆಲ್ಲ ಮಾಡೋಕ್ಕಾಗತ್ತೆ ರೀ, ಇರ್ಲಿಕ್ಕಾಗಲ್ಲ ಸರ್. ಇನ್ನೊಂದು ನಾವು ಈಗ ತತ್ತಿ ಗಿತ್ತಿ ಅಂತೂ ಹೊರಗೆ ಕೊಂಡು ತೊಗೊಂಡ್ಬರ್ತೀರಿ ಸರ್. ಅವು ಮಾಡಿಲ್ಲರಿ, ಯಾಕಂದ್ರೆ ಅವು ಅಷ್ಟು ಇದು ಅನ್ಸಲ್ರಿ. ಕೊಂಡು ತೊಗೊಂಬಂದು ಮಾಡ್ತೀರಿ, ಇವೆಲ್ಲ ನಮ್ಮ ಮನೆ ಆಗದವ್ರು ಸರ್ ಉಳಿಕೆದು. ತುಂಬ ಸಂತೋಷ. ಗುರುಪದೇ ಅವರೇ, ಯಾರಾದರೂ ರೈತರು ಯುವ ರೈತರು ಕೃಷಿ ಮಾಡಬೇಕನ್ನೋರಿಗೆ ತಾವು ಏನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ? ಏನಿಲ್ಲ ಸರ್, ಎಲ್ಲರೂ ಒಂದು 10 ತಾಡ ಒಂದು 2 ಆಕಳ ಒಂದು 2 ಎಮ್ಮಿ ಮಾಡ್ಕೊಂಡ್ರಿ, ಅದನ್ನ ಭೂಮಿಗೆ ಗೊಬ್ಬರ ಹಾಕತ್ತೆ ಸರ್. ಅದರಿಂದ ಜೀವಾಮೃತದ ಎಲ್ಲರೂ ನಾವು ಹೆಚ್ಚು ಎಲ್ಲರೂ ಮಾಡ್ಕೋತ ಹೋಗೋದ್ರಿಂದ ಭೂಮಿನ ಉಳಿತೈತಿ. ಅದಕ್ಕೆ ನಾ ಹೇಳೋದು ಇಷ್ಟ ಸರ್. ತುಂಬ ಸಂತೋಷ ಗುರುಪದೇ ಅವರೇ. ಅದೇ ರೀತಿ ಯಾರಾದರೂ ರೈತರು ತಮ್ಮ ಜೊತೆ ಮಾತಾಡಬೇಕು, ತಮ್ಮ ಕೃಷಿ ಅನುಭವದಿಂದ ತಮ್ಮ ಸಲಹೆಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ? ಕೊಡ್ತೀವಿ ಸರ್, 9-6-8-6-3-2-3-8-7-0. ಆತ್ಮೀಯರೇ, ಗುರುಪಾದಯ್ಯ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9-6-8-6-3-2-3-8-7-0 ಈ ನಂಬರ್ಗೆ ಕರೆ ಮಾಡಿ ಗುರುಪಾದಯ್ಯ ರೇವಣಸಿದ್ದು ಗುರುಸ್ವಾಮಿ ಅವರ ಜೊತೆ ಮಾತಾಡಿ ಅವರಿಂದ ಸಲಹೆಯನ್ನು ತಾವು ಪಡಿಬೋದು. ತುಂಬ ಸಂತೋಷ ಗುರುಪಾದಯ್ಯ ರೇವಣಸಿದ್ದು ಗುರುಸ್ವಾಮಿ ಅವರೇ. ಇಲ್ಲಿ ತನಕ ನಮ್ಮ ರೈತರಿಗೆ ಈ ದ್ರಾಕ್ಷಿ, ಕಲ್ಲಂಗಡಿ, ಈರುಳ್ಳಿ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಾವಯವ ಮತ್ತು ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಖಾಕಂಡ್ಕಿ ಗ್ರಾಮದ ಯುವ ಪ್ರಗತಿಪರ ರೈತರಾದ ಗುರುಪಾದಯ್ಯ ರೇವಣಸಿದ್ದ ಗುರುಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.

ಪಂಚ ಭೂತ ದೇಹ ವೇದ ನೀನೇ ಭೂತ ನಿರ್ಮಾಲ ನಿಜ ತತ್ವ ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in. ಪಾಮರ ಜನ್ಮವಿದು ಬಲು ಕೊಟ್ಟಿ ಪಾಮರ ಜನ್ಮವಿದು ಸ್ವಾತ ಕೇನಾಯಿತೋ ವಾಸು ದಾನ ದೋನಿ ಗಾಳಿ ಮೊಟ್ಟೆ ಸುಳ್ಳೆ ವಾಸು ದಾನ ದೋನಿ ಗಾಳಿ ಮೊಟ್ಟೆ ಪಾಮರ ಜನ್ಮಿದು ಬಲು ಪಟ್ಟಿ ಪಾಮರ ಜನ್ಮಿದು ಬಲು ಪಟ್ಟಿ ಕಟಿಪೀತಿ ಗೋಜಿ ನೋಲಗೆ ಬೀತಿ ಉಪರಾತಿ ಮೋಜಿಗೆ ಮೋಜಿದು ಪ್ರತಿ ಸೃಷ್ಟಿ ಮೋಜಿಗೆ ಮೋಜಿದು ಪ್ರತಿ ಸೃಷ್ಟಿ ಹಿತಕ್ಕಾಗಿ ಭ್ರಾಂತಿ ಗತಿ ನಿರ್ಣಯ ಸತಿ ಸುತರ ಹಿತಕ್ಕಾಗಿ ಭ್ರಾಂತಿ ಗತಿ ಪಾಮರ ಜನ್ಮಿದು ಬಲು ಪಟ್ಟಿ ಪಾಮರ ಜನ್ಮಿದು ಬಲು ಪಟ್ಟಿ ಬಲ ಬಿಟ್ಟು